ಅಂಧಂತಮ ಪ್ರವಿಶಂತಿಯೇ ಅವಿದ್ಯಾಮುಪಾಸತೆ ಅವಿದ್ಯಾಮುಪಾಸತೆ ತತೋ ಭೂಯ ಇವತೆ ತಮಃ ತತೋ ಭೂಯ ಇವತೆ ತಮಃ ಯಹು ವಿದ್ಯಾಯಾಗುಂ ರತಃ ಯಹು ವಿದ್ಯಾಯಾಗುಂ ರತಃ ನೋಯದೆ ತತ್ರ ಚ ಯಸ್ಯ ಏನ ಸಮುಚ್ಚಯಃ ಅವಿದ್ವತ್ ಆದಿ ಆದಿ ನಿಂದಾ ಕ್ರಿಯತೆ ನಿಂದಾ ಕ್ರಿಯತೆ ಕೆಲವರು ವಿವೇಕಿಗಳು ಸಮುಚ್ಚಯ ಮಾಡಲು ಆಗುವುದಿಲ್ಲ ಎಂಬ ಶಾಸ್ತ್ರೀಯ ಅಭಿಪ್ರಾಯವನ್ನು ಹೊಂದಿದ್ದರೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ವಿವೇಕಹೀನರು ಸಮುಚ್ಚಯದ ಅವಶ್ಯಕತೆಯನ್ನು ಮತ್ತೆ ಮತ್ತೆ ತೋರಿಸುತ್ತಾರೆ. ಅವರ ಸಮುಚ್ಚಯ ಭಾವನೆಯನ್ನು ಯಾರಿಗೆ ಯಾವ ಯಾವುದರ ಜೊತೆ ಸಮುಚ್ಚಯ ಆಗುವುದು ಎನ್ನುವ ಅಭಿಪ್ರಾಯದಲ್ಲಿ ನ್ಯಾಯ ಮತ್ತು ಶಾಸ್ತ್ರ ಸಮ್ಮತವಾಗಿ ನಿಂದನೆಯನ್ನು ಮಾಡುವ ಅವಶ್ಯಕತೆ ಇದೆ. ಯಸ್ಯ ಏನ ಸಮುಚ್ಚಯಃ ಸಂಭವತಿ ನ್ಯಾಯತಃ ಶಾಸ್ತ್ರಕಃ ವಾ ತದ್ ಇಹ ಉಚ್ಯತೆ ಅಲ್ಲಿದೆ ಭಾಷ್ಯವಾಗಿದೆ. ತತ್ರ ಚ ಯಸ್ಯ ಏನ ಸಮುಚ್ಚಯಃ ಯಾರಿಗೆ ಯಾರ್ಯಾರಿಗೆ ಯಾವುದು ಯಾವುದರ ಸಮುಚ್ಚಯ ಮಾಡಲು ಸಾಧ್ಯ ಅನ್ನುವುದನ್ನ ನ್ಯಾಯದಿಂದಲೂ ಶಾಸ್ತ್ರಸಮ್ಮತವಾಗಿಯೂ ಇಲ್ಲಿ ತೋರಿಸುವ ಅವಶ್ಯಕತೆ ಇದೆ ಅಷ್ಟೇ ವಿನಃ ನಿಂದಿಸುವುದು ಅನ್ನುವಂಥದ್ದು ಇಲ್ಲಿ ಪ್ರತ್ಯಕ್ಷವಾದ ಉದ್ದೇಶ ಅಲ್ಲ. ಹೌ ಲಿಮಿಟೆಡ್ ದೇರ್ ಅಪ್ರೋಚ್ ನ್ಯಾಯತಃ ಶಾಸ್ತ್ರತಃ ತದ್ ಇಹ ಉಚ್ಯತೆ ಯದ್ ಏವಂ ಚಿತ್ತಂ ಅಲ್ಲ ಭಾಷ್ಯ ಯದ್ ಏವಂ ಚಿತ್ತಂ ದೇವತಾ ವಿಷಯಂ ಜ್ಞಾನಂ ಕರ್ಮ ಸಂಬಂಧಿತ್ವೇನ ಉಪನ್ಯಸ್ತಂ ನ ಪರಮಾತ್ಮ ಜ್ಞಾನಂ. ಈ ವಿಭಾಗವನ್ನು ತೋರಿಸುವಾಗ ದೇವತಾ ವಿಷಯವಾಗಿ ಜ್ಞಾನಂ ಕರ್ಮ ಸಂಬಂಧಿತ್ವೇನ ಜ್ಞಾನ ಮತ್ತು ಕರ್ಮ ಇವುಗಳ ಸಂಬಂಧವನ್ನ ತೋರಿಸ್ತಾ ಇರೋದು ಕಂಡು ಬರ್ತದೆ ಉಪನಿಷತ್ನಲ್ಲಿ. ಅದನ್ನ ಭಗವತ್ಪಾದರು ಹೇಳ್ತಾರೆ, ನ ಪರಮಾತ್ಮ ಜ್ಞಾನಂ, ಅದು ಉಪಾಸ್ಯ ದೇವತಾ ಜ್ಞಾನ ಇರಬಹುದು ಅಥವಾ ಕರ್ಮಕಾಂಡದ ವಿಷಯದಲ್ಲಿ ಜ್ಞಾನ ಇರ್ಬೋದು. ಕರ್ಮಕಾಂಡದ ವಿಷಯದಲ್ಲಿ ದೇವತಾ ಜ್ಞಾನ ಅಂದ್ರೆ ಯಾವ್ಯಾವ ಕರ್ಮಕ್ಕೆ ಯಾವ್ಯಾವ ದೇವತಾ ಆಹ್ವಾನ ಮಾಡ್ಬೇಕು, ಇದು ಕೂಡ ಜ್ಞಾನ. ಅದು ಇದನ್ನ ಪರಮಾತ್ಮ ಜ್ಞಾನ ಅನ್ಕೊಂಡು ಮಾನ್ಯ ಮಾಡ್ಲಿ ಹೇಳ್ತಾಳೆ, ನ ಪರಮಾತ್ಮ ಜ್ಞಾನಂ. ಉಪನಿಷತ್ತುಗಳು ಹೇಳ್ತಾರೆ, ನಿನಗೆ ಸಂತಾನ ಪ್ರಾಪ್ತಿ ಆಗ್ಬೇಕಾಗಿದ್ರೆ ನೀನು ಪ್ರಜಾಪತಿಯ ಪೂಜೆಯನ್ನು ಮಾಡಬೇಕು, ಪ್ರಜಾಪತಿಯನ್ನ ಆಹ್ವಾನ ಮಾಡಬೇಕು. ಪ್ರಜಾಪತಿಯನ್ನೇ ಪರಮಾತ್ಮ ಅಂದ್ಬಿಟ್ರೆ ಅವರೆಲ್ಲ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಅಷ್ಟೇ. ಹೆಚ್ಚುವಡಿಗಳು, ಸಂತಾನಕ್ಕೆ ಹೆಚ್ಚುವಡಿ, ದೃಷ್ಟಿಗೆ ಹೆಚ್ಚುವಡಿ, ಕಿವಿಗಳಿಗೆ ಹೆಚ್ಚುವಡಿ. ಕಣ್ಣಿಗಾಗಿ, ಪಚನಕ್ಕಾಗಿ, ಪ್ರಾಣಕ್ಕಾಗಿ, ಬುದ್ಧಿಗಾಗಿ, ಎಲ್ಲ ಮನಸ್ಸೋ ದೇವತಾ ಚಂದ್ರಮ ಹಸ್ತಯೋಹೋ ಇಂದ್ರ ವಿಷ್ಣು ಪಾದಯೋಹೋ ವಿಷ್ಣು ದೇವತೆಗಳು ಯಾವ ದೇವತೆಗಳು ಆ ಡಿಪಾರ್ಟ್ಮೆಂಟ್ ದೇವತೆ ಅಷ್ಟೇ ಹೇಳಿದ್ದಾರೆ ಜ್ಞಾನ ಕರ್ಮ ಹೇಳಿದ್ದಾರೆ ಹೇಳಿಲ್ಲ ಅಂತ ನಾವು ಹೇಳೋದಿಲ್ಲ ಆದ್ರೆ ಅಲ್ಲಿ ಪಾರಮಾರ್ಥಿಕ ಆತ್ಮಜ್ಞಾನದ ವಿಚಾರದಲ್ಲಿ ಜ್ಞಾನ ಕರ್ಮ ಸಮುಚ್ಚಯ ಹೇಳಿಲ್ಲ ಡಿಪಾರ್ಟ್ಮೆಂಟ್ ಅದಪ್ಪ ಏನ್ ಮಾಡ್ಲಿಕ್ಕಾಗುದಿಲ್ಲ ಕೆಳಗೇನ್ ಕೊಡ್ಬೇಕಾಗ್ತದೆ ಮ್ಯಾಲೇನ್ ಕೊಡೋದು ಮ್ಯಾಲ್ ಕೊಡ್ಬೇಕಾಗ್ತದೆ ಎಲ್ಲಿ ಸಹಿ ಮಾಡಿದ್ರೆ ಸಹಿ ಮಾಡ್ಬೇಕಾಗ್ತದೆ ಎಲ್ಲಿ ಸ್ಟಾಂಪ್ ಅದ್ರೆ ಸ್ಟಾಂಪ್ ಅದು ಸಹಿ ಮಾಡ್ಬೇಕಾಗ್ತದೆ ಪಾರ್ಟ್ ಆಫ್ ದಿ ಡಿಪಾರ್ಟ್ಮೆಂಟ್ ಪಾರ್ಟ್ ಆಫ್ ದ ರೂಲ್ಸ್ ಅಂತ ಎಲ್ಲ ಪಾರಮಾರ್ಥಿಕ ಆತ್ಮ ಅಂತ ಅಲ್ಲಿ ಹೇಳಿಲ್ಲ ಸೊ ಜ್ಞಾನ ಕರ್ಮ ಸಮುಚ್ಚಯ ಇದೆ ಸಿಂಪಲ್ ಯಾವ್ದಾದ್ರು ಆಫೀಸ್ಗೆ ಹೋಗಿ ಜ್ಞಾನ ಕರ್ಮ ಸಮುಚ್ಚಯ ಇದೆ ವ್ಯಾವಹಾರಿಕ ಜೀವನದಲ್ಲಿ ಕೂಡ ಜ್ಞಾನ ಕರ್ಮ ಸಮುಚ್ಚಯ ಇದೆ ಹಾಗೆಯೇ ದೇವತಾದಿಗಳ ವಿಷಯದಲ್ಲಿ ಕೂಡ ಜ್ಞಾನ ಕರ್ಮ ಸಮುಚ್ಚಯ ಇದೆ ದೇವತಾದಿ ವಿಷಯಗಳಲ್ಲಿ ಜ್ಞಾನ ಕರ್ಮ ಸಮುಚ್ಚಯ ಇದೆ ಅಂತ ಹೇಳ್ಕೊಂಡು ಆದ್ದರಿಂದ ಆತ್ಮಜ್ಞಾನಕ್ಕೆ ಜ್ಞಾನ ಕರ್ಮ ಸಮುಚ್ಚಯ ಅಂತ ತಪ್ಪ ಅಲ್ಲಿ ನಮಗೆ ನಮ್ಮ ನಮ್ಮ ಕಾಮ ತಕ್ಕಂತೆ ನಮ್ಮ ನಮ್ಮ ಆಸೆ ಇಚ್ಛೆಗಳಿಗೆ ತಕ್ಕಂತೆ ನಾವು ಬಯಸಿದ ಫಲವನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಆ ಫಲವು ನಮಗೆ ಪ್ರಾಪ್ತವಾಗಲಿ ಅನ್ನುವ ದೃಷ್ಟಿಕೋನದಿಂದ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ ಇದನ್ನು ನಾನು ಪ್ರಾರ್ಥಿಸ್ತಾ ಇದ್ದೇನೆ ಭಗವಂತ ನನಗಿದನ್ನ ಸಿದ್ಧಿಸಿಕೊಡು ಇದನ್ನು ಫಲಿಸಿಕೊಡು ತಪ್ಪಲ್ಲ ಈಗ ನಾವು ಬಯಸುವ ಫಲಗಳು ಹೇಗಿರ್ತವೆ ನಾವು ಬಯಸುವ ಫಲಗಳು ನಮ್ ಹೊರತುಪಡಿಸಿ ಬೇರೆ ಇರ್ತವೆ ಸಂತಾನ ಐಶ್ವರ್ಯ ಧನ ಧಾನ್ಯ ಎಲ್ಲ ಅನ್ಯ ಫಲಗಳು ಆದ್ರೆ ನಾವು ಏನು ಮೋಕ್ಷದ ವಿಚಾರದಲ್ಲಿ ಆತ್ಮಜ್ಞಾನವನ್ನ ಏನು ಫಲಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ಅನ್ಯ ವಸ್ತುವು ಅನ್ಯ ವಿಷಯವೋ ಅಲ್ಲ ಇದು ಸಾಕ್ಷಾತ್ ಸ್ವರೂಪವೇ ನಾನೇ ಆಗಿದ್ದೇನೆ ಆದ್ರಿಂದ ಬಯಸುವ ಫಲ ಅನ್ನೋದ್ದು ಏನೂ ಇಲ್ಲ ಹೊಂದುವಂತಹದ್ದು ಏನೂ ಇಲ್ಲ ಅನ್ಯ ವಿಷಯ ನಡೀತದೆ ಜ್ಞಾನ ಕರ್ಮ ಸಮುಚ್ಚಯ ನಡೀತದೆ ಯಲ್ಲಾಪುರದಲ್ಲಿ ಮಾಗೋಡ ಫಾಲ್ಸ್ ಇದೆ ಮಾಗೋಡ ಫಾಲ್ಸ್ ಅನ್ನ ಚಿತ್ರ ಎಷ್ಟು ಸಲ ನೋಡಿದ್ರೆ ನಿನಗೆ ಫಾಲ್ಸ್ ಹೋಗಿ ಬಂದಂಗ ದಿನಕ್ಕೆ ಒಂದು 10 ಸಲ ನೋಡ್ತಾ ಕೂಡೇ ಇದೇ ಮಾಗೋಡ ಓಹೋ ಇದೇ ಮಾಗೋಡ ಫಾಲ್ಸ್ ಓಹೋ ಹೀಗ್ ಬೀಳ್ತದ ಇಲ್ಲೇ ನೀರು ಎಲ್ಲಿ ಬೇಕು ಓ ಇಷ್ಟು ದೊಡ್ಡ ಸಾಗರವಾಗಿ ಹರಿಯುತ್ತದೆ ನೀ ಎಷ್ಟು ಸಲ ನೋಡ್ತಾ ಕೂತ್ಕೊಂಡ್ರೆ ನಿನಗೆ ಸಾಕ್ಷಾತ್ ಮಾಗೋಡ ಫಾಲ್ಸ್ ಅನುಭವ ಸಿಗ್ತದೆ ಆಗೋದಿಲ್ಲ ಈಗೇನೋ ಬಸ್ ಆಗ್ಲೇ ಬಂತು ಮುಂಚೆ ಬಸ್ ಇರ್ಲಿಲ್ಲ ನಾವು ಹೋದಾಗೆಲ್ಲ ಬಸ್ ಇರ್ಲಿಲ್ಲ ನಡ್ಕೊಂಡೇ ಹೋಗ್ಬೇಕು ಯಲ್ಲಾಪುರದಿಂದ ಅಕ್ಕರಾಷ್ಟ್ರದಿಂದ ಅಲ್ಲಿ ಮುಂದೆ ಹೋಗ್ಬೇಕು ಎಷ್ಟು ಕಿಲೋಮೀಟರ್ ಆಗ್ತೇನೆ ಎಷ್ಟಾಗ್ತದೆ ನಡ್ಕೊಂಡೇ ಹೋಗಿದ್ದೀವಿ ನಾವು ಹೋಗಿ ಇನ್ಯಾವುದೋ ಜಲಪಾತ ನೋಡಿ ಬಂದಂಗ ಅಲ್ವ ಏ ಮಾಗೋಣ ಅಂದ್ರೆ ಏನ್ ದೊಡ್ಡದು ಹಾಗೆ ಅಂತ ಕೂಡ ಏ ಇಲ್ಲೇ ಹಿಂಗ ಹರಿತದೋ ಅಂತ ಯಾವುದೋ ನೋಡಿ ಬಂದ್ಬಿಡ ಯಾಕೆ ಹಿಂಗ್ ಮಾಡದ ಅಂತಂದ್ರೆ ಜ್ಞಾನ ಆಗಿಲ್ಲ ಸರಿಯಾಗಿ ಜ್ಞಾನ ಆಗಿದೆ ಅಂತ ಕೂತ್ಕೊಂಡು ಇಲ್ಲೇ ಕೂತ್ಕೊಂಡು ಹಂಗಂದ ಬೀಳ್ತದ ಹಿಂಗ್ ಬೀಳ್ತದ ಹಿಂಗ್ ಬರ್ತದ ಎಷ್ಟು ಹೇಳಿದ್ರು ಕೂಡ ಅದು ಪ್ರಾಕ್ಟಿಕಲ್ ಆಗಿ ಆಗುದಿಲ್ಲ ಮಗರ್ ಈಗ ಮಾಗೋಡ ಫಾಲ್ಸ್ ಅನುಭವ ತೋರ್ಬೇಕು ಏನ್ ಮಾಡ್ಬೇಕು ಅದನ್ನ ತಿಳ್ಕೊಬೇಕು ಮತ್ತು ಹೋಗಿ ಅಲ್ಲಿ ಹೋಗೋ ಪ್ರಯತ್ನ ಮಾಡಿ ಹೋಗಿ ಸಾಕ್ಷಾತ್ ಅನುಭವಿಸ್ಬೇಕು ಯಾಕಂದ್ರೆ ನಮ್ಮಿಂದ ಎಷ್ಟು ಮಾಗೋಡ ಫಾಲ್ಸ್ ನಮ್ಮನ್ನು ಹೊರತುಪಡಿಸಿ ಒಂದು ವಸ್ತು ಅದು ಈಗ ನಿಮಗೆ ಅನುಭವಿಸ್ಬೇಕಾದ ಆತ್ಮ ನಿನ್ನ ಹೊರತುಪಡಿಸಿ ಎಷ್ಟು ದೂರಿದ್ದಾನೆ ಕಲರ್ ಹೆಂಗದ ರೂಪ್ ಹೆಂಗದ ಆಕಾರ ಹೆಂಗದ ಹೆಸರು ಹೆಂಗದ ಗುಣಗಳು ಹೆಂಗವ ಏ ಇಲ್ಲಿ ಬಿಡ್ರವು ಯಾವಾಗಿಲ್ಲ ದು ದೂರ ಅದನ ಏ ದೂರ ಅಲ್ರಿ ದೂರ ಅಲ್ರದು. ಮತ್ತೆ ಹೇಳಂಗಂದ್ರ ನೀನು ಅದು ನನಗೆ ಗೊತ್ತಿಲ್ಲ ಅನ್ನುವ ಅಜ್ಞಾನವನ್ನ ಕಳ್ಕೋಬೇಕೇ ವಿನಃ ಬೇರೆ ನಿನಗೆ ಇನ್ಯಾವ ದಾರಿ. ಹೀಗಾಗಿ ಇಲ್ಲಿ ನಾವು ವಿಂಗಡಿಸಿ ವಿಂಗಡಿಸಿಯೇ ಫಲಗಳನ್ನು ಗುರುತಿಸಬೇಕು. ಅಲ್ಲಿ ಆದ್ರೆ ಸಮುಚ್ಚಯ ಸಂಭವ. ಇಲ್ಲಿ ಜೋಗ್ ಫಾಲ್ಸ್ ಮಾಗೋಡಾ ಫಾಲ್ಸ್ ವಿಚಾರದಲ್ಲಿ ಸಮುಚ್ಚಯ ಸಂಭವ. ಠೀಕ, ನಾವು ತಿಳ್ಕೊತೀವಿ, ನೆಟ್ ಓಪನ್ ಮಾಡ್ತೀವಿ, ಹೆಂಗಿದೆ, ಎಷ್ಟು ಇದೆ, ಎಷ್ಟು ಕಿಲೋಮೀಟರ್ ಇದೆ, ಅಲ್ಲೇನಾದ್ರೂ ಕ್ಯಾಂಟೀನ್ ವ್ಯವಸ್ಥೆ ಇದೆಯಾ, ನೀರು ವ್ಯವಸ್ಥೆ ಇಲ್ಲ ಅಂದ್ರೆ ಎಲ್ಲ ಬದಲು ತಿಳ್ಕೊಂಡೋಗೋಣಂತೆ. ಜ್ಞಾನ ಕರ್ಮ ಸಮುಚ್ಚಯ ಯಾವ ಅರ್ಥದಲ್ಲಿ ಅಂತಂದ್ರೆ, ಮಾಗೋಡಾ ಫಾಲ್ಸ್ ಅಂದ್ರೇನು, ನಮ್ಗೆ ತಾಜ್ ಮಹಲ್ ಅಂದ್ರೇನು, ಕುತುಬ್ ಮಿನಾರ್ ಅಂದ್ರೇನು, ಇವೆಲ್ಲ ದೃಷ್ಟಿಯಿಂದ ಜ್ಞಾನನೂ ಬೇಕು ಮತ್ತು ಕರ್ಮದ ಪ್ರಯತ್ನವೂ ಬೇಕು. ಯಾಕೆಂದ್ರೆ ಇವು ಅನ್ಯತಃ ಸಿದ್ಧ, ಅನ್ಯತಃ ಸಿದ್ಧ, ಸ್ವಯಂ ಸಿದ್ಧ ಅಲ್ಲ. ಆದ್ರೆ ಯಾವ ಆತ್ಮ ವಿಚಾರ ಮಾತಾಡ್ತಾ ಇದ್ದೀವಿ, ಆ ಆತ್ಮ ವಿಚಾರದಲ್ಲಿ ನಮಗೆ ಯಾವುದೇ ಪ್ರಕಾರವಂತಹ ಸಮುಚ್ಚಯ ಸಾಧ್ಯವಿಲ್ಲ. ಕರ್ಮ ಸಂಬಂಧಿತ್ವೇನ ಉಪನ್ಯಸ್ತಂ ನ ಪರಮಾತ್ಮ ಜ್ಞಾನ, ಅಲ್ಲಿ ಪರಮಾತ್ಮ ಜ್ಞಾನವನ್ನು ಹೇಳಿಲ್ಲ. ಅಲ್ಲಿ ದೇವತಾ ಜ್ಞಾನ ವಿಚಾರ, ದೇವತಾ ಜ್ಞಾನ ವಿಚಾರದಲ್ಲಿ ಡಿಪಾರ್ಟ್ಮೆಂಟ್ಗೆ ಹೆಡ್ ಇರ್ತಾರೆ. ಅದಕ್ಕಾಗಿ ನಾವು ಜ್ಞಾನ ಕರ್ಮ ಸಮುಚ್ಚಯ ಮಾಡಬೇಕು. ಗಣಪತಿಯನ್ನು ಆಹ್ವಾನ ಮಾಡ್ತೀವಿ ಅಂತ ಹೋಗಿ ನಾವು ಗಣಪತಿಯನ್ನು ಆಹ್ವಾನ ಮಾಡಿದ್ರೆ ಅಕಸ್ಮಾತ್ ಎಲ್ಲಾ ದೇವರು ಒಂದೇ ಅಂತೇಳಿ ಅಲ್ಲಿ ರುದ್ರನ್ನ ಅಥವಾ ಯಾವ್ದೋ ದೇವತಾ ಆಹ್ವಾನ ಮಾಡಿದ್ರೆ ಬಿಗಿಯಾಡೋದು. ಅದನ್ನೇ ಪುಷ್ಟಿ ಕೊಡು ಹಾಗೆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ವಿದ್ಯಯಾ ದೇವಲೋಕ ಇತಿ ಪೃಥಕ ಫಲಶ್ರವಣಾತ್ ತಯೋ ಜ್ಞಾನಕರ್ಮಯೋ ಇಹ ಏಕೈಕ ಅನುಷ್ಠಾನ ನಿಂದಾ ಸಮುಚಿತ್ಚೀಷಯ ನ ನಿಂದಾಪರ ಇವ ಏಕಸ್ಯ ಪೃಥಕ್ ಫಲಶ್ರವಣಾತ್ ನಿಂದಾಪರ ಇವ ಏಕಸ್ಯ ಏಕ ಏಕಸ್ಯ ಇತಿ ಪೃಥಕ್ ಫಲಶ್ರವಣಾತ್ ವಿಷಯ ವಿದ್ಯೆಯ ದೇವಲೋಕ ಅಂತ ಬೃಹದಾರಣೆಗೆ ಹೇಳ್ತಾರೆ. ಏನು ದೇವಲೋಕವನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಜ್ಞಾನ ಪಡ್ಕೋಬೇಕು ಅಷ್ಟೇ ಸಾಲದು. ಜ್ಞಾನ ಪಡ್ಕೋಬೇಕು, ಆ ಜ್ಞಾನಕ್ಕೆ ತಕ್ಕಂತೆ ನಾವು ಕರ್ಮವನ್ನ ಮಾಡಬೇಕು, ಅವ ನಮ್ಮ ದೇವಲೋಕ ಪ್ರಾಪ್ತಿ ಆಗ್ತದೆ. ಅದು ಯಾವುದೇ ಲೋಕ ಆಗಿರ್ಬೋದು, ಹೌದಾ? ಅದನ್ನ ಉಪನಿಷತ್ ಹೇಳ್ತದೆ. ಇನ್ನು ಹಾಗೆ ಹೇಳ್ತಾ ಇಂತಿಂತ ಕರ್ಮಕ್ಕೆ ಇಂತಿಂತ ಫಲ ಅಂತ ಹೇಳ್ತಾರೆ, ಹೌದು. ಪೃಥಕ್ ಫಲ ಶ್ರವಣಾತ್ ಇಂತಿಂತ ಕರ್ಮಕ್ಕೆ ಇಂತಿಂತ ಫಲ. ಈ ಪ್ರಜಾಪತಿ ಯಜ್ಞ ಮಾಡಿದ್ದೆ ಆದ್ರೆ ನೀನು ಸಂತಾನ ಪ್ರಾಪ್ತಿ ಆಗ್ತದೆ, ನಿನಗೆ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ಎಲ್ಲ ಲಕ್ಷ್ಮಿ. ಆ ಉಪಾಸನಾ ಆ ಆರಾಧನಾ ಮಾಡಿದ ಮಾತ್ರ ನಿಮ್ಗೆ ಆ ಫಲ ಆ ದೇವತೆಯಿಂದ ಅಷ್ಟೇ ಸಿಗೋದು ನಿಮ್ಗೆ. ಪೃಥಕ್ ಫಲ ಶ್ರವಣಾತ್ ಅನ್ನೋದನ್ನ ಶಾಸ್ತ್ರದಲ್ಲಿ ಹೇಳಿದ್ದು ನಮ್ಗೆ ಗೊತ್ತಿದೆ. ತಯೋಹೋ ಜ್ಞಾನ ಕರ್ಮಣೋಹೋ ಇಹ ಏಕೈಕ ಅನುಷ್ಠಾನ ನಿಂದ ತಯೋಹೋ ಅವೆರಡರಲ್ಲಿ ಜ್ಞಾನ ಕರ್ಮಣೋಹೋ ಇಹ ಏಕೈಕ ಅನುಷ್ಠಾನ ನಿಂದ ಸಮುಚಿತ್ಚೀಷಯ ನ ನಿಂದಾಪರ ಇವ. ಅವನು ಈ ಪ್ರಕಾರವಾಗಿ ಶಾಸ್ತ್ರದಲ್ಲಿ ಹೇಳಿದಂತೆ ಆ ದೇವತೆಗಳಿಗೆ ಆಹ್ವಾನ ಮಾಡಬೇಕಾದ ಆರಾಧನಾ ಮಾಡಬೇಕಾದಂತ ಹೋಮ ಮಾಡಬೇಕಾದಂತ ಕರ್ಮವನ್ನ ಸೇರಿಸಿಕೊಂಡು ಜ್ಞಾನವನ್ನ ಪಡೆದಿದ್ದಾದ್ರೆ ಅವನಿಗೆ ಈ ಲಿಮಿಟೆಡ್ ಫಲಗಳು ಏನು ಪ್ರಾಪ್ತಿ ಆಗ್ತಾ ಇವೆ, ಪರಿಮಿತಿಗೆ ಒಳಪಟ್ಟ ಫಲಗಳು ಏನು ಪ್ರಾಪ್ತಿ ಆಗ್ತಾ ಇವೆ, ಆ ದೃಷ್ಟಿಯಿಂದ ಇದನ್ನು ನಿಂದಿಸಬೇಕಾಗ್ತದೆ. ಆ ದೃಷ್ಟಿಯಿಂದ ಅದನ್ನ ನಾವು ನಿಂದಿಸಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ ತಯೋಹೋ ಜ್ಞಾನ ಕರ್ಮಯೋಹೋ ಏಕೈಕ ಅನುಷ್ಠಾನ ನಿಂದ. ಜ್ಞಾನ ಕರ್ಮ ಏಕೈಕ ಅನುಷ್ಠಾನ ಇದನ್ನ ನಾವು ನಿಂದ ಮಾಡಬೇಕಾಗ್ತದೆ. ಅದರರ್ಥ ನಿಂದಿಸಬೇಕು ಅಂತ ನಿಂದ ಮಾಡ್ತಾ ಇಲ್ಲ. ನಿಂದಾಪರ ಏವ ಏಕೈಕಸ್ಯ ಪೃಥಕ್ ಫಲ ಶ್ರವಣ. ಅದನ್ನು ನಿಂದಿಸಲೇಬೇಕು ಅಂತ ನಾವು ಮಾಡ್ತಾ ಇಲ್ಲ, ಆದರೆ ಫಲನೇ ಆಗಿದೆ. ಯಾವ್ದು ಎಂತ ಕರ್ಮವೋ ಅದಕ್ಕೆ ಅಂತ ಫಲ, ಯಾವ್ದು ಎಂತ ದೇವತೆಯೋ ಅಂತ ಫಲ. ವಿದ್ಯೆಯ ತತ್ ಆರೋಹಂತಿ ವಿದ್ಯೆಯ ದೇವಲೋಕ ನ ತತ್ರ ದಕ್ಷಿಣಾಯ ಯಂತಿ ಕರ್ಮಣಾ ಪಿತೃಲೋಕ ಎಂತೆಂತ ಕರ್ಮದಿಂದ ಎಷ್ಟೆಷ್ಟು ಫಲ ಇಷ್ಟೇ ಫಲ. ವಿದ್ಯೆಯ ವಿದ್ಯೆಯ ತದ್ ಆರೋಹಂತಿ ಇಂತಹ ಜ್ಞಾನ ಪಡೆದಿದ್ದಾದರೆ ಅವನು ಸ್ವರ್ಗವನ್ನು ಹೀಗೆ ಹೋಗುತ್ತಾನೆ. ವಿದ್ಯೆಯ ದೇವಲೋಕ ಇಂತಹ ಜ್ಞಾನ ಪಡೆದಿದ್ದಾದರೆ ಅವನಿಗೆ ದೇವಲೋಕ ಪ್ರಾಪ್ತಿಯಾಗುತ್ತದೆ. ನ ತತ್ರ ದಕ್ಷಿಣಾಯಂತಿ ಅಲ್ಲಿಗೆ ಯಾವುದೇ ಪ್ರಕಾರವಾದಂತಹ ದಕ್ಷಿಣಾಭಿಮುಖವಾಗಿ ಅದು ಹೋಗೋದಿಲ್ಲ, ಆ ಮಾರ್ಗ ದಕ್ಷಿಣಾಭಿಮುಖವಾಗಿ ಹೋಗೋದಿಲ್ಲ. ಕರ್ಮಣ ಪಿತೃಲೋಕ ಇಂತಿಂತ ಕರ್ಮ ಮಾಡಿದ್ದಾದ್ರೆ ಪಿತೃಲೋಕ ಪ್ರಾಪ್ತಿಯಾಗುತ್ತದೆ ಅಂತ ಆ ಕರ್ಮಗಳು ಅಲ್ತಕ್ಕಂತ ಫಲಗಳು ಅಷ್ಟೇ ಹೇಳ್ತಾರೆ ವಿನಃ ಪರಮಾತ್ಮನ ವಿಷಯ ಅದು ಹೇಳಿಲ್ಲ, ಹೇಳುವ ಸಾಧ್ಯತೆಯೂ ಇಲ್ಲ. ಯಾಕೆ ಅಲ್ಲಿ ಅಲ್ಲಿ ಅಲ್ಲಿ ಪಾರಮಾರ್ಥಿಕ ಜ್ಞಾನ ಉಪದೇಶದ ಚಿಂತನೆಯೇ ಇಲ್ಲ. ನಾಹಿ ಶಾಸ್ತ್ರ ವಿಹಿತ ನಾಹಿ ಶಾಸ್ತ್ರ ವಿಹಿತ ಕಿಂಚಿತ ಕಿಂಚಿತ ಅಕರ್ತವ್ಯತಾ ಶಾಸ್ತ್ರದಲ್ಲಿ ಯಾವುದೇ ವಿಷಯಗಳು ಹೇಳಿರಲಿ ಅವುಗಳಲ್ಲಿ ಅದು ನಮ್ಮ ಕರ್ತವ್ಯ ಅಲ್ಲ ಅನ್ನೋ ಪ್ರಶ್ನೆಯೇ ಇಲ್ಲ. ಅಕರ್ತವ್ಯತಾಂ ನ ಈಯತ ಈಯಾತ್ ಅಲ್ಲಿ ಹಾಗೆ ಹೇಳಿಲ್ಲ. ಇದು ಮಾಡಬಾರದು ಇದು ಮಾಡುವ ಯಾವ್ದು ಏನ್ ಹೇಳ್ತಾರೆ ಮಾಡುವಂತಹದ್ದನ್ನೇ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಆದರೆ ಅವರವರಿಗೆ ಯಾವ್ಯಾವ ಫಲ ಬೇಕಂದ್ರೆ ಯಾವ್ಯಾವ್ದನ್ನ ಮಾಡಿದ್ರೆ ಅವ್ರಿಗೆ ಅದು ಸಿಗೋದಿಲ್ಲ. ಯಾರಿಗೆ ಯಾವ್ದು ಫಲ ಬೇಕೋ ಅವರಿಗೆ ಅದೇ ಉಪಾಸನ ಮಾಡಬೇಕು. ಹೌದು, ಆ ದೃಷ್ಟಿಯನ್ನು ನೋಡಿದ್ದಾದ್ರೆ ಅದೆಲ್ಲ ನಿಂದಿಸಲೇಬೇಕಾದದ್ದು. ಈಗ ಎಷ್ಟು ಲಿಮಿಟೆಡ್ ಇದೆ ನೋಡಿ ಫಲ, ಎಷ್ಟು ಮಿತಿಗೆ ಒಳಪಟ್ಟಿದೆ, ಎಷ್ಟು ಪರಿಮಿತಿ ಒಳಪಟ್ಟಿದೆ. ಈ ಕರ್ಮ ಮಾಡಿದ್ರೆ ಆ ಫಲ ಯಾಕೆ ಸಿಗುದಿಲ್ಲ ಅಂತ ಕೇಳ್ಬೇಡ. ಯಾವ ಕರ್ಮ ಮಾಡಿದ್ರೆ ಯಾರಿಗೆ ಎಷ್ಟು ಫಲ ಸಿಗಬೇಕು ಅಷ್ಟೇ ಫಲ ಸಿಗ್ತದೆ, ಬೇರೆ ಫಲ ಸಿಗೋ ಸಾಧ್ಯತೆ ಇಲ್ಲ. ಆದ್ರಿಂದ ನಿಂದನೆ ಮಾಡಬೇಕಾಗ್ತದೆ. ಇಂತಹ ಒಂದು ಕ್ಷಣಿಕವಾದ ಫಲಕ್ಕಾಗಿ, ಇಂತಹ ಒಂದು ಪರಿಮಿತಿಗೆ ಒಳಪಟ್ಟಂತಹ ಫಲಕ್ಕಾಗಿ ನೀನು ಪರಿಮಿತಿಗಳನ್ನು ಮೀರಬೇಕು ಅಂತ ಸಾಧನ ಮಾಡಲಿಕ್ಕೆ ಹೋಗಿ ಇಂತಹ ಕರ್ಮ ಕಾರಣದಲ್ಲಿ ಸಿಕ್ಕಾಕೊಂಡ್ಬಿಡ್ತೀಯಲ್ಲ, ಹಾಗೆ ನೀ ಸಿಕ್ಕಾಕೋಬಾರದು ಅನ್ನೋ ದೃಷ್ಟಿಯಿಂದ ನಿಂದನೆ ಮಾಡಬೇಕಾಗ್ತದೆ. ಅಷ್ಟೇ ವಿರೋಧದಲ್ಲಿ ತತ್ರ ಅಂಧಂತಮಃ ಅದರ್ಶನಾತ್ಮಕ ತಮಃ ಪ್ರವಿಶಂತಿ. ಇವರೇನಿದ್ದಾರಲ್ವೋ ಈ ಪ್ರಕಾರವಾಗಿ ದೇವತಾ ಆರಾಧನಾ ದೇವತಾ ಕರ್ಮ ಇತ್ಯಾದಿಗಳನ್ನ ನಶ್ವರು ಹೋಗ್ತಾ ಇದ್ದಾರಲ್ಲ, ಇವರೆಲ್ಲ ಕತ್ತಲೆಯ ಲೋಕವನ್ನ ಹೊಂದುತ್ತಾರೆ. ಅದರ್ಶನಾತ್ಮಕ ಅಲ್ಲಿ ಏನೇನೂ ಕಾಣೋದಿಲ್ಲ, ತಮ ಅಷ್ಟು ತಮಸಿಕವಾಗಿರ್ತದೆ. ಅಂತಹ ಲೋಕವನ್ನ ಪ್ರವಿಶಂತಿ, ಅವರು ಅಂತ ಲೋಕವನ್ನು ಪ್ರವೇಶಿಸುತ್ತಾರೆ. ಇವರು ಲೋಕವನ್ನು ಪ್ರವೇಶಿಸ್ತಾರಪ್ಪ, ಅದರಲ್ಲಿ ಏನೂ ಕಾಣಂಗಿಲ್ಲ, ಪೂರಾ ಹೊಗೆ ಮುಚ್ಚಿರ್ತದೆ, ಅಲ್ಲಿ ಯಾವುದೇ ಪ್ರಕಾರವಾದ ಅರಿವಿರೋದಿಲ್ಲ, ತಿಳುವಳಿಕೆ ಇರೋದಿಲ್ಲ. ಆದರೂ ಲೋಕಲೋಕ ಹತ್ರ ಹೋಗ್ತಾನೆ. ಎಲ್ಲಿ ಹೋಗಿದ್ಯೋ, ಒಂದು ಕೊರಿಯಾ ಹೋಗಿದ್ದೆ. ಯಾರು ಬೇರೆ ದೇಶನಪ್ಪ, ಭಾರಿ ಭಾರಿ ದೂರದ, ಅಷ್ಟು ದೂರ ದೇಶಕ್ಕೆ ಬಂದೆ. ಏನೇನು ವಿಶೇಷ? ನಮ್ಮ ಕಾರ್ಪೊರೇಷನ್ ಅವರು ಅಟ್ಲೀಸ್ಟ್ ದಿನಕ್ಕೆ ಒಂದ್ಸಲ ಕಸಾಲೆ ಗುಡಿಸ್ತಾರೆ, ಅದೊಂದು ವಾರ ಆದ್ರೂ ಕಸಾನೆ ಗುಡಿಸಿದಿಲ್ಲ. ಅಂತ ದೇಶ ಅಂತ ಫಾರಿನ್ಗೆ ಹೋಗಿ ಬಂದ ಹಂಗಾಗ್ತದೆ. ಎಲ್ಲಿ ಹೋಗಿದ್ದೆಪ್ಪ ನೀನು, ಇಷ್ಟೆಲ್ಲ ಕರ್ಮ ಮಾಡಿ ಎಲ್ಲಿ ಹೋಗಿದ್ದಿ? ಇಂಥ ಲೋಕಕ್ಕೆ ಹೋಗಿದ್ದೆ. ಏನ್ ಲೋಕದು? ಏನನ್ನೂ ಕಾಣಂಗೇ ಇಲ್ಲ. ಇಲ್ಲಿ ಕರೆಂಟ್ ಇಲ್ಲದೆ ಏನು ಕಾಣುದಿಲ್ಲ ಅಂತಿದ್ವಿ, ಅಲ್ಲಿ ಕರೆಂಟ್ ಇದ್ರೂ ಏನು ಕಾಣಂಗಿಲ್ಲ. ಏಕೆಂದ್ರೆ ಅದು ಆ ದೇಶ ಇರೋದೇ ಪೂರಾ ಕತ್ತಲೆ ದೇಶ. ಅಸೂರ್ಯ ನಾಮ ಅದಕ್ಕೆ, ಅಸೂರ್ಯ ಅಂದ್ರೆ ಬೆಳಕಿಲ್ಲದ ಲೋಕ, ಬೆಳಕಿಲ್ಲದ ಲೋಕ. ಇಂಧನಾತ್ಮಕವಾಗಿ ಹೇಳಿತ್ತು. ಮತ್ತೆ ನೀವು ಗಟ್ಟಿಗಚ್ಚಬೇಡಿ ಸ್ವಾಮೀಜಿ, ಅದು ಕತ್ತಲನೇ ಇರ್ತಂತ ಏನ್ ಗ್ಯಾರಂಟಿ? ನಾನು ಅಕಸ್ಮಾತ್ ಹೋದ್ರೆ ಹೋಗಿ ಬಂದು ಹೇಳ್ತೀನಿ ಕತ್ತಲಿ ಇತ್ತಪ್ಪ ಅಂತ ಹೇಳ್ತೀನಿ. ಆದರ್ಶನಾತ್ಮಕ ತಮಃ ಪ್ರವೇಶಂತಿ ಕೇ, ಯಾರಪ್ಪ ಈ ತರ ಪ್ರವೇಶ ಮಾಡೋರು? ಕೇ ಈ ಅವಿದ್ಯಾಂ ಅವಿದ್ಯಾಂ ವಿದ್ಯಯ ಅನ್ಯ ಅನ್ಯ ಅವಿದ್ಯಾ ಅವಿದ್ಯಾ ತಾಂ ಕರ್ಮ ಇತ್ಯರ್ಥಃ ಕರ್ಮ ಇತ್ಯರ್ಥಃ ಕರ್ಮಣೋಹೋ ಕರ್ಮಣೋಹೋ ವಿದ್ಯಾ ವಿರೋಧಿತ್ವಾತ್ ವಿದ್ಯಾ ವಿರೋಧಿತ್ವಾತ್ ತಾಂ ವಿದ್ಯಾಂ ತಾಂ ಅವಿದ್ಯಾಂ ಅಗ್ನಿಹೋತ್ರಾದಿ ಲಕ್ಷಣಾಂ ಏವ ಅಗ್ನಿಹೋತ್ರಾದಿ ಲಕ್ಷಣಾಂ ಏವ ಕೇವಲಾಂ ಕೇವಲಾಂ ಉಪಾಸತೆ ಉಪಾಸತೆ ತತ್ಪರಾಃ ತತ್ಪರಾಃ ಸಂತಃ ಸಂತಃ ಅನುತಿಷ್ಠಂತಿ ಅನುತಿಷ್ಠಂತಿ ಇತಿ ಅಭಿಪ್ರಾಯಃ ಇತಿ ಅಭಿಪ್ರಾಯಃ. ತತ್ರ ಏನಾಗಿದೆ? ಕೆ ಯಾರವರು? ಅವಿದ್ಯಾ ಮುಂದೆಂತ ಇದೇನ್ ಶಬ್ದ ನೋಡ್ರಿ ಮುಂದಿಂದ ನಿಮ್ಗೌದ ಅವಿದ್ಯಾ ಅಲ್ಲ, ಅದೊಂದೇ ಶಬ್ದ ವಿದ್ಯಾಯ ಇದು ಇದಾಗ್ಬಿಡ್ತು ಹೋಗ್ಬಿಡ. ಈ ಅವಿದ್ಯಾ ಅವಿದ್ಯಾಂ ವಿದ್ಯಾಯ ವಿದ್ಯಾಯ ಅನ್ಯ ಅವಿದ್ಯಾ ತಾಂ ಕರ್ಮ ಇತ್ಯರ್ಥ. ಯಾಕೆ ಇಲ್ಲಿ ಬಂತು ಅಲ್ಲಿ ಬಂದು ಯಾಕೆ ಬಂದ? ಅವಿದ್ಯಾ ತಾಂ ಅವಿದ್ಯಾ ಅನ್ಯ ಅವಿದ್ಯಾ ತಾಂ ಕರ್ಮ ಇತ್ಯರ್ಥ. ಕಾಮ ಅದೇ ಅಧ್ಯಾಹಾರ ಮಾಡ್ಕೊಂಡ್ಬಿಟ್ಟು ತಪ್ಪೇನಿಲ್ಲ ತಪ್ಪೇನಿಲ್ಲ. ಅವಿದ್ಯಾ ತಾಂ ಕರ್ಮ ಇತ್ಯರ್ಥ. ಯಾವ್ದು ಅನ್ಯ ಅವಿದ್ಯಾ ಯಾವ್ದಕ್ಕೆ? ಏ ಏ ಅವಿದ್ಯಾಂ ವಿದ್ಯಾಯ ಅನ್ಯ ಅವಿದ್ಯಾ. ಗೊತ್ತಾಯ್ತಲ್ಲ, ಯಾವುದು ಅವಿದ್ಯಾ ವಿಷಯವಾಗಿದೆಯೋ ಅದು ವಿದ್ಯೆಯನ್ನು ಹೊರತುಪಡಿಸಿ ಬೇರೆ ಇದೆ. ಡೆಫಿನೆಟ್ಲಿ ವಿದ್ಯೆ ಹೊರತುಪಡಿಸಿ ಬೇರೆ ಇರ್ತದೆ. ಯಾವ್ದು ಅವಿದ್ಯಾ ಅಂತೇಳಿ ಅದು ವಿದ್ಯೆಯನ್ನು ಹೊರತುಪಡಿಸಿ ಬೇರೆ ಇರ್ತದೆ. ಯಾವ್ದು ವಿದ್ಯಾ ಅಂತ ಇರ್ತದೋ ಅದು ಅವಿದ್ಯೆಯನ್ನು ಹೊರತುಪಡಿಸಿ ಬೇರೆ ಇರ್ತದೆ. ಈಗ ಅವಿದ್ಯಾ ಅಂದ್ರೆ ಕರ್ಮ, ಹೌದಾ? ಅವಿದ್ಯಾ ವಿಷಯದಿಂದ ಹೊರತುಪಡಿಸಿ ಬೇರೆ ವಿದ್ಯಾ ಅಂತಂದ್ರೆ ಡೆಫಿನೆಟ್ಲಿ ಕರ್ಮವೇ ಬೇರೆ, ಆತ್ಮಜ್ಞಾನ ಬೇರೆ. ಅವಿದ್ಯಾ ಜ್ಞಾನ ವಿಷಯವನ್ನು ಹೊರತುಪಡಿಸಿ ಕರ್ಮ ಬೇರೆ ಇದೆ ಅಂದ್ರೂ ಕೂಡ ಅದು ಸರಿನೇ, ಹೌದಾ, ಎರಡು ಬೇರೆ ಬೇರೆ. ಇವು ಎರಡನ್ನು ಜೊತೆ ಇಟ್ಕೊಂಡವರು ಇರ್ತಾರಲ್ಲ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಏನಂತೇಳಿ, ಯಾವುದು ವಿದ್ಯಾ, ವಿದ್ಯಾ ನಾಮ ಅನ್ಯ ಅವಿದ್ಯಾ, ತಾಮ್ ಕರ್ಮ ಇತ್ಯರ್ಥ, ಅವುಗಳಲ್ಲಿ ಕರ್ಮವನ್ನು ಸೇರಿಸಬೇಕು ಅಂತ ಹೇಳ್ತಾರೆ. ಕರ್ಮನಃ ವಿದ್ಯಾ ವಿರೋಧಿತ್ವ, ಕರ್ಮ ಎನ್ನುವುದು ವಿದ್ಯೆಗೆ ವಿದ್ಯಾ ಅವಿರೋಧಿತ್ವ ಇಲ್ಲ. ಕರ್ಮನಃ ವಿದ್ಯಾ ವಿರೋಧಿತ್ವ, ಕರ್ಮಕ್ಕೆ ವಿದ್ಯೆಯು ವಿರೋಧವಾಗಿದ್ದರಿಂದಾಗಿ, ತಮ್ ಅವಿದ್ಯಾ ಅಂತಹ ಆ ಅವಿದ್ಯಾ ಲಕ್ಷಣ ಕೂಡಿದಂತಹ ಅಗ್ನಿಹೋತ್ರಾದಿ ಲಕ್ಷಣಮೇವ, ಅಗ್ನಿಹೋತ್ರ ಜ್ಯೋತಿಷ್ಠೋಮ ಇತ್ಯಾದಿಗಳು ಏನಿದೆಯೋ ಕೇವಲ ಉಪಾಸತೆ, ಇವ್ರು ಏನ್ ಮಾಡ್ತಾರೆ ಅದನ್ನ ಉಪಾಸನೆ ಮಾಡ್ತಾರೆ. ತತ್ಪರ ಸಂತಹ ಅನುತಿಷ್ಠಂತಿ ಇದೆ ಅಭಿಪ್ರಾಯ. ಅವ್ರು ಏನ್ ಮಾಡ್ತಾರೆ, ಈ ಕರ್ಮ ಜ್ಞಾನ ಸಮುಚ್ಚಯ ಮಾಡೋರು ಅದನ್ನ ತಿಳ್ಕೊಳ್ತಾರೆ. ಏನ್ ತಿಳ್ಕೊಳ್ತಾರೆ, ಓಹೋ ನಾವು ಇಂಥ ಲೋಕಕ್ಕೆ ಹೋಗ್ಬೇಕಾಗಿದೆ, ಆ ಲೋಕ ಹೀಗಿದೆ ಹೀಗಿದೆ ಹೀಗಿದೆ, ಇದೆಲ್ಲ ಜ್ಞಾನ ಹೌದಲ್ಲ. ಇಂತಹ ಲೋಕ ಪ್ರಾಪ್ತಿ ಆಗ್ಬೇಕಾದ್ರೆ ನಾವು ಇಂಥ ಕರ್ಮ ಮಾಡಬೇಕಾಗ್ತದೆ, ಈ ಕರ್ಮವನ್ನು ಮಾಡ್ಬೇಕಾದ್ರೆ ಇಂಥ ಮಂತ್ರ ತಿಳ್ಕೊಬೇಕಾಗ್ತದೆ, ಇಂಥ ಮಂತ್ರ ತಿಳ್ಕೊಂಡ್ರೆ ಈ ರೀತಿ ಪದ್ಧತಿಯಲ್ಲಿ ಆಹ್ವಾನ ಮಾಡಬೇಕಾಗ್ತದೆ, ಈ ರೀತಿ ಇನ್ವೋಕ್ ಮಾಡ್ಬೇಕಾಗ್ತದೆ, ಆಮೇಲೆ ಈ ರೀತಿ ಪ್ರಾರ್ಥಿಸ್ಬೇಕಾಗ್ತದೆ. ಎನಿ ಪ್ರಾರ್ಥನಾ ಎನಿ ಭಗವಾನ್ ಅಂತಂದ್ರೆ ಆಗುದಿಲ್ಲ. ಯಾವ ಭಗವಂತ ನೀವು ಕರೆದಿರ್ತೀರಿ ಆ ಭಗವಂತನನ್ನು ಸ್ತುತಿ ಮಾಡಿ ಪ್ರಾರ್ಥನೆ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ರೆ ಆ ಪಟ್ಟಿಗೆ ಫಲ ಸಿಗ್ತದೆ. ಇದು ಓಕೆ, ಜ್ಞಾನ ಕರ್ಮ ಸಮುಚ್ಚಯ ಇಲ್ಲಿ ಒಪ್ಕೋಬೇಕಾಯ್ತು, ಒಪ್ಕೊಳ್ತೇವೆ ನಾವು ಇದನ್ನು. ಆದರೆ ಯಾರು ಇದನ್ನು ಮಾಡ್ತಾರೆ, ಅಗ್ನಿಹೋತ್ರಾದಿ ಲಕ್ಷಣಮೇವ ಕೇವಲ ಉಪಾಸತೆ ತತ್ಪರ ಹಾಸಂತಹ, ಅದನ್ನು ಹುಡುಕಿಕೊಂಡು ಹೋಗುವವರು ಆ ಪ್ರಕಾರವಾಗಿ ಅನುತಿಷ್ಠಂತಿ, ಆ ಲೋಕವನ್ನು ಆ ಫಲವನ್ನು ಆ ಯಶಸ್ಸನ್ನು ಆ ಕೀರ್ತಿಯನ್ನು ಆ ಪ್ರತಿಷ್ಠೆಯನ್ನು ಹುಡುಕಿಕೊಂಡು ಹೋಗುವನೇ ಇದ್ದಾರೋ ಅವರು ಹಾಗೆ ಹಾಗೆ ಜ್ಞಾನ ಕರ್ಮಗಳನ್ನು ಸೇರಿಸಿಕೊಂಡು ಅವರು ನಡ್ಕೊಂಡಿದ್ದಾದ್ರೆ ಅವಶ್ಯವಾಗಿಯೂ ಆ ಫಲವನ್ನು ಅವರು ಹೊಂದುತ್ತಾರೆ. ರಥ ತಸ್ಮಾತ್ ಅಂಧಾತ್ಮಕಾತ್ ತಮಸಃ ಭೂಯೈವ ಬಹುತರಮೇವ ತೇ ತಮಃ ಪ್ರವಿಶಂತಿ. ಅವರು ಇನ್ನೊಬ್ಬರು ತತಃ ತಸ್ಮಾತ್ ಅಂಧಾತ್ಮಕತ್ವ ತಮಃ ಭೂಯ ಇವ ಬಹುತರಮೇವ ತಮಃ ಪ್ರವಿಶಂತಿ. ಅವರು ಇನ್ನೊಬ್ಬರು ಇದ್ದಾರೆ ನೋಡಿ, ಅವರು ಅಟ್ಲೀಸ್ಟ್ ಇವರು ಏನ್ ಮಾಡ್ತಾರೆ, ಇವರು ಏನ್ ಮಾಡ್ತಾರೆ, ದೇವತೆಗಳನ್ನು ತಿಳ್ಕೊತಾರೆ, ಕರ್ಮಗಳನ್ನು ತಿಳ್ಕೊತಾರೆ, ಎರಡನ್ನು ಸೇರಿಸಿ ಪದವನ್ನು ಅಂತಾರೆ. ಇನ್ನೊಬ್ರು ಇದ್ದಾರೆ, ಅದನ್ನು ತಿಳ್ಕೊಳಕ್ ಹೋಗುದಿಲ್ಲ, ಏನೂ ತಿಳ್ಕೊಳಕ್ ಹೋಗುದಿಲ್ಲ, ಸುಮ್ಮನೆ ಭಾವಿಸ್ತಾರೆ. ಅವರು ಇನ್ನೂ ಹೆಚ್ಚಿನ ಕತ್ತಲಿಗೆ ಹೋಗ್ತಾರೆ. ಎರಡು ತಪ್ಪು ಅಂತ ಅರ್ಥ, ಎರಡು ನಿಂದನಾತ್ಮಕವಾಗುತ್ತೆ. ನೀನ್ ಈಗ ಜಾಯಿಂಟ್ ಮಾಡಿ ಹೋದ್ರು ಅಷ್ಟೇ, ನೀನು ಉಪಾಸನ ಮಾಡಿ ಹೋದ್ರು ಅಷ್ಟೇ, ನೀನು ಒಂದರಲ್ಲಿ ಕತ್ತಲೆಯ ಲೋಕ ಹೊಂದಿರ್ತೀಯ, ಇನ್ನೊಂದರಲ್ಲಿ ಗಾಢ ಕತ್ತಲೆಯ ಲೋಕ ಹೊಂದಿರ್ತೀಯ. ಅಂಧಂತಮಃ ಪ್ರವಿಶಂತಿ, ಯಾರೇ ಅಂತವ್ರು ಅವರು, ಹೇ ಕರ್ಮಹಿತ್ವ ವಿದ್ಯಾಯಾಮೇವ ದೇವತಾ ಜ್ಞಾನ ಏವ ರತಃ ಅಭಿರತಃ ಕರ್ಮಹಿತ್ವ. ಕರ್ಮಾನು ಬಿಟ್ಕೊಟ್ಬಿಟ್ರು, ಕರ್ಮೆ ಕೇಳಿಯಾದ್ರು ಮತ್ತೇನ್ ಮಾಡಿದ್ರು, ಮತ್ತೆ ಅದೇ ಅವಿದ್ಯಾಯಾಮೇವ ದೇವತಾ ಜ್ಞಾನ ಏವ ರತಃ, ಆ ದೇವತೆಯನ್ನು ಉಪಾಸನ ಮಾಡಬೇಕು ಅಂತ ಮಾತು ಇಟ್ಕೊಂಡು ಕುತ್ಕೊಂಡು ಬರೀ ಮೊದಲನವ ದೇವತಾನು ತಿಳ್ಕೊಂಡ, ಅದಕ್ಕೆ ಬೇಕಾದಂತ ಕರ್ಮ ತೃಪ್ತಿಯನ್ನು ಪಡಿಸೋದು ಅದನ್ನು ಮಾಡ್ಕೊಂಡ, ಅದು ಎರಡನೇ ಏನ್ ಮಾಡ್ದ ಕರ್ಮ ಬಿಟ್ಟ, ಆಮೇಲೆ ದೇವತೆಯನ್ನಷ್ಟೇ ಇಟ್ಕೊಂಡ, ಅದನ್ನು ಉಪಾಸನ ಮಾಡಿ ಶುರು ಮಾಡ್ದ. ಈ ಪ್ರಕಾರವಾಗಿ ಕರ್ಮಹಿತ್ವ ಏತು ವಿದ್ಯಾಯಾಮೇವ ದೇವತಾ ಜ್ಞಾನ ಏವ, ವಿದ್ಯಾಯಾಮ ಅಂದ್ರೆ ದೇವತಾ ಜ್ಞಾನ ಇವ ರಥಾಹ ಅದರಲ್ಲಿ ತೊಡಗಿರ್ತಾನೆ. ಆ ಮೂಲಕವಾಗಿ ಅವನು ಏನ್ ತಿಳ್ಕೊತಾನೆ ಅಂತಂದ್ರೆ, ನಾನು ಅವರಿಗಿಂತ ಬೇಗ ಮತ್ತು ಅವರಿಗಿಂತ ಉತ್ತಮ ಲೋಕನು ಹೊಂದ್ತೇನೆ ಅಂತ ಅವ್ರು ತಿಳ್ಕೊತಾನೆ. ಅದಕ್ಕೆ ನಿಮ್ಮ ಉತ್ತರ ಏನದೆ ಅಂತ ಉಪನಿಷತ್ ಕೇಳಿ ಹೇಳ್ತಾರೆ, ಭಗವತ್ಪಾದ ಹೇಳ್ತಾರೆ, ಅದೇ ರಥ ಓಕೆ, ಯತ್ರ ಅವಾಂತರ ಫಲ ಭೇದಂ ವಿದ್ಯಾ ಕರ್ಮಣೋ ಸಮುಚ್ಚಯ ಕಾರಣಂ ಆಹ ಅನ್ಯಥಾ ಫಲವತ್ ಅಫಲವತಃ ಸನ್ನಿಹಿತಯೋ ಅಂಗ ಅಂಗ ಅಂಗಿತ್ವೇವ ಅಂಗ ಅಂಗ ಅಂಗಿತ್ವೇವ ಸ್ಯಾದಿತ್ಯತಃ ತತ್ರ ಅವಾಂತರ ಫಲ ಪ್ರತ್ಯಕ್ಷ ಫಲ ಪರೋಕ್ಷ ಫಲ ಅವಾಂತರ ಫಲ ಕಾಲಾನಂತರ ಪ್ರಾಪ್ತವಾಗುವ ಫಲಕ್ಕೆ ಅವಾಂತರ ಫಲ ಅಂತ ಕರೀತಾರೆ. ಇದು ಹೇಗೆ ಸಾಧ್ಯ? ವಿದ್ಯಾ ಕರ್ಮಣೋ ಸಮುಚ್ಚಯ ಕಾರಣ ಆಹ ವಿದ್ಯಾ ಸಮುಚ್ಚಯ ಜ್ಞಾನ ಮತ್ತು ಕರ್ಮಗಳ ಸಮುಚ್ಚಯದಿಂದ ಇದು ಸಾಧ್ಯ ಇದೆ. ಆಹ ಅನ್ಯಥಾ ಇಲ್ಲದೆ ಹೋದರೆ ಫಲವತ ಅಫಲವತ ಯಾವ್ದು ಫಲ ಉಂಟಾಗಬೇಕು ಆ ಫಲ ಉಂಟಾಗುವುದಿಲ್ಲ. ಸನ್ನಿಹಿತ ಯೋಗೋ ಅಂಗ ಅಂಗಿತ್ತೆಯೋ ಸ್ಯಾಭಿತ್ಯರ್ಥ ಈ ಪ್ರಕಾರವಾಗಿ ಸನ್ನಿಹಿತ ಒಂದು ಒಂದು ಸಮಯ ಹೇಗೆ ಕೂಡ ಬರ್ತದೆ ಅಂತಂದ್ರೆ ಅದು ಫಲವೂ ಸಿಗೋದಿಲ್ಲ ಅಲ್ಲಿ ಅಫಲವೂ ಇಲ್ಲ ಅಂದ್ರೆ ಗೊತ್ತು ಅಂತ ಕರ್ಮ ಏನೋ ಇವತ್ತಿಗೆ ನಾವು ಮಾಡುವಂತ ಎಲ್ಲಾ ಕರ್ಮಗಳು ಎಲ್ಲಾ ವೈದಿಕ ಕರ್ಮಗಳು ಎಲ್ಲಾ ಭಕ್ತಿ ಪೂರ್ವಕವಾದ ಕರ್ಮಗಳು ಇವು ಎಲ್ಲ ಸೇರಿಸಿ ಬ್ರಾಕೆಟ್ ಗಳು ಹಾಕಿ ನಾ ಇಷ್ಟೇ ಹೇಳಕ್ ಸಾಧ್ಯ ಗೊತ್ತು ಕರ್ಮಗಳು ಈಗ ಫಲ ಏನಿಲ್ಲ ಇಲ್ಲ ನೀ ತಿಳ್ಕೊಂಡು ಹೇಳದ ಹಂಗ ಮಾಡಿದ್ರೆ ಒಂದ ಫಲ ತಿಳ್ಕೊಳ್ಳದೇನೆ ಅಲ್ಲ ತಿಳ್ಕೊಂಡು ಮಾಡುಗಳ ಬಿಡು ಉಪಾಸನ ಮಾಡಿಬಿಡು ಅದೊಂದು ಫಲ ಇವೆರಡೂ ಮಾಡೋದಿಲ್ಲ ಮಾಡ್ದಂಗ ಮಾಡ್ತೇನಿ ಇದಕ್ಕೆ ಒಂದು ಫಲ ಫಲನೂ ಇಲ್ಲ ಆ ಫಲನೂ ಇಲ್ಲ ಏನು ನಗರ್ಕ ನಾಟಕ ನಿನಗಿಷ್ಟಿದೆ ನೋಡಿ ಕರ್ಮಜ್ಞಾನ ಸಮುಚ್ಚಯದೊಳಗೆ ಇವೆಲ್ಲ ಡಿಸ್ಕಷನ್ ಬರ್ತಾರೆ ಅನ್ಯ ದೇವಾಹು ವಿದ್ಯೆಯ ಅನ್ಯದಾಹುರ ವಿದ್ಯೆಯ ಇತಿ ಶುಶ್ರುಮ ಧೀರಾಣ ಏನಸ್ತದ್ವಿಜ ಚಕ್ಷಿರಿ ಅನ್ಯ ದೇವಾಹುರ್ ವಿದ್ಯೆಯ ಅನ್ಯದಾಹುರ ವಿದ್ಯೆಯ ಇತಿ ಶುಶ್ರುಮ ಧೀರಾಣ ಏನಸ್ತದ್ವಿಜ ಚಕ್ಷಿರಿ